ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:35. ಈ ಸಂಜೆಯ ಕಾರ್ಯಕ್ರಮಗಳನ್ನು ಕೇಳಲು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಕೃಷಿ ರಂಗ. ಮೊದಲಿಗೆ ಜಾಹೀರಾತು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀ ಕೆಎಸ್ ಈಶ್ವರಪ್ಪ ಅವರು. ನಾನು ಕೆಎಸ್ ಈಶ್ವರಪ್ಪ ಮಾತಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಬೇಸಿಗೆಯಲ್ಲಿ ನಿಮಗೆ ನಿರಂತರ 100 ಕೆಲಸ ನೀಡಲು ದುಡಿಯೋಣ ಬಾ ಅಭಿಯಾನ ಆರಂಭ ಮಾಡಿದ್ದೇವೆ. ನಿಮ್ಮೂರಲ್ಲೇ ನಿಮಗೆ ಕೆಲಸ ಕೊಡ್ತೇವೆ. ಗಂಡು ಹೆಣ್ಣಿಗೆ ಸಮಾನ ಕೂಲಿ ದಿನಕ್ಕೆ 309 ರೂಪಾಯಿ ಪಾವತಿ ಮಾಡ್ತಾ ಇದ್ದೇವೆ. ಬನ್ನಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಿಮ್ಮೂರಲ್ಲೇ ಕೆಲಸ ಪಡೆದು ವಲಸೆ ತಪ್ಪಿಸಿ ಕೆಲಸ ಮಾಡಿ ದುಡಿಮೆ ಮಾಡಿ. ನಮಸ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ಬಿಪಿಎಲ್ ಕುಟುಂಬದ ಮೊದಲ 2 ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಸೌಲಭ್ಯ. ನೋಂದಣಿ ಮತ್ತು ಪಾಸ್ಬುಕ್ ವಿತರಣೆ ಸಂಪೂರ್ಣ ಉಚಿತ. ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ತಡೆಗಟ್ಟಲು, ಲೈಂಗಿಕ ದುರುಪಯೋಗಕ್ಕೆ ಒಳಪಟ್ಟವರನ್ನು ರಕ್ಷಿಸಿ ಪುನರ್ವಸತಿ ಕಲ್ಪಿಸಲು, ಕುಟುಂಬದವರೊಂದಿಗೆ ಪುನರ್ ವಿಲೀನಗೊಳಿಸಲು ಉಜ್ವಲ ಯೋಜನೆ. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕೈಮಗ್ಗ ಸಪ್ತಾಹದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಅಪರ ನಿರ್ದೇಶಕರಾದ ಸಿಎಸ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಪ್ರತಿ ವರ್ಷ ನಾವು ಏಪ್ರಿಲ್ 7 14 ರಾಷ್ಟ್ರೀಯ ಕೈಮಗ್ಗ ಸಪ್ತಾಹ ಅಂತ ಆಚರಿಸ್ತೀವಿ. ಮುಖ್ಯವಾಗಿ ಈ ಕೈಮಗ್ಗಗಳ ಒಂದು ಉತ್ಪನ್ನಗಳಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡುವಂಥ ದೃಷ್ಟಿಯಿಂದ, ಕೈಮಗ್ಗಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥ ದೃಷ್ಟಿಯಿಂದ ಕೈಮಗ್ಗ ನೇಕಾರರಿಗೆ ಕಲ್ಯಾಣ ಕಾರ್ಯಕ್ರಮಗಳ ಒಂದು ಅನುಷ್ಠಾನಕ್ಕೆ, ಅವರ ಬಗ್ಗೆ ಒಂದು ಆಸ್ತಿ ವಹಿಸೋದಕ್ಕೆ ಇದೊಂದು ಸಕಾಲ ಅಂತ ಹೇಳಬಹುದು. ಇವತ್ತು ನಾವು ಈ ರಾಷ್ಟ್ರೀಯ ಕೈಮಗ್ಗ ಸಪ್ತಾಹದ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದರೆ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಅಪರ ನಿರ್ದೇಶಕರಾದಂಥ CS ಯೋಗೇಶ್ ಅವರು. ನಮಸ್ಕಾರ ಯೋಗೇಶ್ ಅವರೇ. ನಮಸ್ಕಾರ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್. ಈಗ ಮೊದಲಿಗೆ ಈ ರಾಷ್ಟ್ರೀಯ ಕೈಮಗ್ಗ ಸಪ್ತಾಹದ ಉದ್ದೇಶದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿರೋಂತೆ ರೇಷ್ಮೆ, ಹತ್ತಿ ಮತ್ತು ಉಣ್ಣೆ ಮೂರೂ ನೂಲಿನಿಂದ ಇಲ್ಲಿ ಬಟ್ಟೆಗಳ ಉತ್ಪಾದನೆ ಆಗ್ತಾ ಇದೆ. ಅದು ಹೆಚ್ಚಾಗಿ ಕೈಮಗ್ಗದಲ್ಲೇ ಇಲ್ಲಿ ಆಗ್ತಾ ಇದೆ. ಆ ಕೈಮಗ್ಗದಲ್ಲಿ ಸುಮಾರು 30,000-35,000 ಕೈಮಗ್ಗಗಳು ರಾಜ್ಯದಲ್ಲಿ ನಡೀತಾ ಇರ್ತವೆ. ಅದರಿಂದ ಬಂದಂತಹ ಉತ್ಪನ್ನಗಳನ್ನು ನಾವು ಮಾರಾಟ ಮಾಡೋದಕ್ಕೆ ಒಂದು ಮಹತ್ವ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಕೈಮಗ್ಗ ಸಪ್ತಾಹ ಒಂದು ನಿಟ್ಟಿನಲ್ಲಿ ಇದೊಂದು ಪ್ರಯತ್ನ. ಈ ಒಂದು ಸಪ್ತಾಹದಲ್ಲಿ ಹೆಚ್ಚು ಹೆಚ್ಚು ಕೈಮಗ್ಗದ ಉತ್ಪನ್ನಗಳನ್ನು ಮಾರಾಟ ಮಾಡಿ ಅದರಿಂದ ನೇಕಾರರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದಕ್ಕೆ ಮಹತ್ವ ನೀಡ್ತಾ ಇದ್ದೀವಿ. ಇನ್ನು ಇದ್ರ ಜೊತೆಗೆ ಪ್ರತಿ ವರ್ಷ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಸಹ ನಾವು 7 ಅಂದರೆ ಪ್ರತಿ ವರ್ಷ 7 ನಾವು ದಿನಾಚರಣೆ ಮಾಡ್ತೀವಿ. ಆ ದಿನದಂದು ರಾಜ್ಯದಲ್ಲಿರುವಂತಹ ಒಂದು ಕಲೆ ಇರುವಂತಹ ಯಾರು ಹೆಚ್ಚು ನಿಪುಣರಿದ್ದಾರೆ ಅವ್ರನ್ನ ನಾವು ಗುರುತಿಸಿ ಅವರಿಗೆ ಒಂದು ರೇಷ್ಮೆ ಹತ್ತಿ ಮತ್ತು ಉಣ್ಣೆಯಲ್ಲಿ ಅವರಿಗೆ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿನೂ ಸಹ ನಾವು ಅವರಿಗೆ ಕೊಡ್ತಾ ಇದ್ವಿ. ಇದು ಒಟ್ಟಾರೆ ಇದು ಉದ್ದೇಶ ಇಷ್ಟೇ, ರಾಜ್ಯದಲ್ಲಿರುವಂತಹ ಕೈಮಗ್ಗದ ನೇಕಾರರಿಗೆ ಅವರು ಕೈಯಿಂದ ಮಾಡಿದಂತಹ ಉತ್ಪನ್ನಗಳಿಗೆ ಹೆಚ್ಚು ಹೆಚ್ಚು ಮಹತ್ವ ಕೊಟ್ಟು ಆ ಒಂದು ಕ್ರಾಫ್ಟನ್ನು ನಾವು ಮುಂದಿನ ತಲೆಮಾರಿಗೆ ತಗೊಂಡೋಗ್ಬೇಕು. ಹಾಗೇ ಮುಂದಿನ ದಿನಗಳಲ್ಲಿ ಯುವ ಜನತೆ ಇದನ್ನು ಹೆಚ್ಚು ಹೆಚ್ಚು ಆ ಉದ್ಯೋಗದಲ್ಲಿ ತೊಡಗಬೇಕು ಮತ್ತು ಆ ಒಂದು ಉತ್ಪನ್ನಗಳನ್ನ ಅವರು ಸ್ವೀಕರಿಸ್ಬೇಕು ಅಂತೇಳ್ಬಿಟ್ಟು ಈ ನಿಟ್ಟಿನಲ್ಲಿ ನಾವು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲರೂ ಈ ನಿಟ್ಟಿನಲ್ಲಿ ನಾವು ಇದನ್ನು ಕೆಲಸ ಮಾಡ್ತಾ ಇದ್ವಿ. ನಮ್ಮ ಇಲಾಖೆಯಲ್ಲೂ ಸಹ ಮಾರಾಟ ಮಾಡೋದಕ್ಕೆ ಅಂತೇಳ್ಬಿಟ್ಟು ಬೇರೆ ಬೇರೆ ಕಡೆ ಜಿಲ್ಲಾ ಮುಖ್ಯ ಕೇಂದ್ರಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಮೇಳಗಳನ್ನು ಸಹ ನಾವು ಆಯೋಜನೆ ಮಾಡ್ತೀವಿ. 7 ದಿವಸದ್ದಿರ್ಬೋದು ಅಥವಾ 14 ದಿವಸದ್ದಿರ್ಬೋದು ಇದನ್ನು ಆಯೋಜನೆ ಮಾಡಿ ಅದರ ಮುಖಾಂತರ ಗ್ರಾಹಕರಿಗೆ ಈ ಕೈಮಗ್ಗ ಉತ್ಪನ್ನಗಳನ್ನ ತಲುಪಿಸುವಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ಅಂದರೆ ಕೈಮಗ್ಗಗಳು ಅಂದರೆ ಯಾವ್ಯಾವು ಅಂತೀರಿ? ಕೈಮಗ್ಗ ಅಂತಂದರೆ ಪ್ರಮುಖವಾಗಿ ಕೈಯಿಂದ ಯಾವುದೇ ಒಂದು ವಿದ್ಯುಚ್ಛಕ್ತಿ ಬಳಕೆ ಇಲ್ಲದೆ ಮಾನವ ಶ್ರಮದಿಂದಲೇ ಸಂಪೂರ್ಣವಾಗಿ ಬಟ್ಟೆಯನ್ನು ನೇಯುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅನ್ನೋದಕ್ಕೆ ಕೈಮಗ್ಗ ಅಂತ ಹೇಳ್ತೀವಿ. ಒಂದು ಫ್ರೇಮ್ ಇರುತ್ತೆ, ಅದರಲ್ಲಿ ಒಂದು 2-3 ಥರ ವಿಧ ಇರುತ್ತೆ. ಒಂದು ಫ್ಲೋರ್ ಲೆವೆಲ್ನಲ್ಲೇ ಕುಣಿ ಮಗ್ಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಹೆಚ್ಚಾಗಿ ರೇಷ್ಮೆ ಬಟ್ಟೆ ಮಾಡೋದಕ್ಕೆ ಅದನ್ನು ಉಪಯೋಗಿಸ್ತಾರೆ. ಇನ್ನು ಫ್ರೇಮ್ ಲೂಮ್ಸ್ ಅಂತೇಳಿ 4 ಚೌಕಟ್ಟಿನಲ್ಲಿ ಫ್ರೇಮ್ ಮಾಡ್ತಾರೆ, ಅದರಲ್ಲಿ ಹತ್ತಿ ಉತ್ಪನ್ನಗಳಾದ ಟವಲ್ಲು, ಬೆಡ್ಶೀಟು, ಪ್ಲೇನ್ ಕ್ಲಾತು ಅದರಲ್ಲಿ ಮಾಡ್ತಾರೆ. ಇನ್ನು ಉಣ್ಣೆ ತಮಗೆ ಪರಿಚಯ ಇರುತ್ತೆ, ಅದು ಬೆಳಗ್ಗೆ ಮಾತ್ರ ಅದನ್ನು ಉತ್ಪನ್ನನ ಒಂದು 8 ಇರ್ಬೋದು ಅಥವಾ 12 ಇರ್ಬೋದು ಅದನ್ನು ಒಂದು ಉತ್ಪನ್ನ ಮಾಡಿ ಅವನು ಆ ದಿನಕ್ಕೆ ಅದನ್ನು ಕ್ಲೋಸ್ ಮಾಡ್ತಾನೆ. ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ನೂಲನ್ನು ಉತ್ಪಾದನೆ ಮಾಡ್ಕೋಬೇಕಾಗುತ್ತೆ, ಪ್ಲಸ್ ಅದಕ್ಕೆ ಗಂಜಿ ಹಾಕಬೇಕಾಗುತ್ತೆ. ಆ ಥರದಲ್ಲೆಲ್ಲ ಮಾಡಿ ಕೈಯಿಂದಲೇ ಅದನ್ನು ಮಾಡಿ ನೇಯ್ದ್ಬಿಟ್ಟು ಅದನ್ನು ಉತ್ಪನ್ನನ ರೆಡಿ ಮಾಡ್ತಾನೆ. ಯಾಕೆ ತಾವು ಕೇಳ್ಬೋದು ಕೈಮಗ್ಗದ ಬಟ್ಟೆಗೆ ಯಾಕೆ ಹೆಚ್ಚು ಪ್ರಾಶಸ್ತ್ಯ ಅಂತೇಳಿ. ಕೈಮಗ್ಗ ಬಟ್ಟೆಯಲ್ಲಿ ಒಂದು ಹ್ಯೂಮನ್ ಫೋರ್ಸ್ ಇರುತ್ತೆ, ಹ್ಯೂಮನ್ ಅವರ ಒಂದು ಟಚ್ ಇರುತ್ತೆ, ಸ್ಪರ್ಶ ಇರುತ್ತೆ. ದೆನ್ ಕೈಮಗ್ಗದ ಬಟ್ಟೆಗಳಲ್ಲಿ ತಾವು ಕಾಣ್ಬೋದು ಆ ಒಂದು ಡ್ರೇಪ್ ಅಂತ ಹೇಳ್ತೀವಿ, ಒಂದು ಸೀರೆ ಇರ್ಬೋದು ಅಥವಾ ಇನ್ಯಾವುದೇ ಉತ್ಪನ್ನ ಇರ್ಬೋದು, ಅವರು ಮಹಿಳೆಯರು ಅದನ್ನ ಧರಿಸಿದ್ರೆ ಅದಕ್ಕೆ ಒಂದು ಡ್ರೇಪ್ ಅನ್ನೋದು ತುಂಬಾ ಹೆಚ್ಚು ಹೆಚ್ಚು ಚೆನ್ನಾಗಿ ಇದರಲ್ಲಿ ಕೈಮಗ್ಗ ಬಟ್ಟೆ ಬಂದಂತಹ ಉತ್ಪನ್ನಗಳಲ್ಲಿ ಆ ಡ್ರೇಪ್ ಅನ್ನೋದು ಪ್ರಮುಖವಾಗಿ ಕಾಣುತ್ತೆ. ಹಾಗೆ ಇದು ಫೀಲಿಂಗ್ ಇರ್ಬೋದು, ಸಾಫ್ಟ್ನೆಸ್ ಇರ್ಬೋದು, ಅದು ಪ್ರಮುಖವಾಗಿ ಇದು ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಸೆಂಟಿಮೆಂಟಲ್ ಅಂತಂದ್ರೆ ಈ ಒಂದು ಉದ್ಯೋಗವನ್ನು ಆಧರಿಸಿ ಸುಮಾರು ಒಂದು 50-60 ಸಾವಿರ ಜನ ನಮ್ಮ ರಾಜ್ಯದಲ್ಲಿದ್ದಾರೆ, ಅವರ ಒಂದು ಲೈವ್ಲಿಹುಡ್ಗೂ ಸಹ ಇದರಿಂದ ಒಂದು ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮಲ್ಲಿ ಜನಪ್ರಿಯವಾಗಿರುವಂತಹ ಕೈಮಗ್ಗ ಉತ್ಪನ್ನಗಳು ಯಾವ್ಯಾವು ಅಂತೀರಿ? ಹಾ, ತುಂಬಾ ಒಳ್ಳೆಯ ಪ್ರಶ್ನೆ ಇದು. ನಮ್ಮಲ್ಲಿ 4 ಉತ್ಪನ್ನಗಳು ಈಗಾಗಲೇ ಜಿಯಾಗ್ರಫಿಕಲ್ ಇಂಡಿಕೇಶನ್ ಆ್ಯಕ್ಟ್ನಲ್ಲಿ ಅಂದರೆ GI ಆ್ಯಕ್ಟ್ ಅಂತ ಹೇಳ್ತೀವಿ, ಅದರಲ್ಲಿ ಅದನ್ನು ನೋಂದಣಿಯಾಗಿದ್ದಾವೆ. ಒಂದು ಇಳ್ಕಲ್ ಸೀರೆ ಅಂತೇಳಿ, ಇನ್ನೊಂದು ಅದೇ ಭಾಗದಲ್ಲಿ ಗುಳೇದ ಗುಡ್ಡದ ಕಣ ಅಂತ ಹೇಳ್ತಾರೆ, ಕಣ ಅಂತಂದರೆ ಬ್ಲೌಸ್ ಪೀಸ್ ಅಂತ ಹೇಳ್ಬಿಟ್ಟು. ಇನ್ನು ಮೂರನೇದು ಮೊಣಕಾಲ್ಮೂರು ಸ್ಯಾರಿ ಅಂತೇಳಿ ಗಟ್ಟಿ ಬಾರ್ಡರ್ ಅಂತ ಬರುತ್ತೆ ಅದೊಂದು. ಇನ್ನು 4ನೇದು ಉಡುಪಿ ಸ್ಯಾರಿ ಅಂತ ಹೇಳ್ಬಿಟ್ಟು. ಈ 4 ಉತ್ಪನ್ನಗಳನ್ನ ನಮ್ಮ ಇಲಾಖೆಯಿಂದ, ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ನಾವು ರಿಜಿಸ್ಟರ್ ಮಾಡಿದೆ. ಇವು ಪ್ರಮುಖವಾದ ಉತ್ಪನ್ನಗಳು. ಇದ್ರ ಜೊತೆಗೆ ಸರ್ಫೇಸ್ ಆರ್ನಮೆಂಟೇಷನ್ ಅಂತ ಹೇಳ್ತೀವಿ, ಅಂದರೆ ಬಟ್ಟೆಗೆ ಇನ್ನೂ ಒಂಚೂರು ಮೌಲ್ಯ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಇದೆ. ಅದು ಉದಾಹರಣೆ ಧಾರವಾಡದಲ್ಲಿ ಒಂದು ಕಸೂತಿ ಅಂತಿದೆ, ಅದು ಸಹ GI ರಿಜಿಸ್ಟರ್ ಆಗಿದೆ. ಇನ್ನು ದರೀಸ್ ಅಂತ ಬರುತ್ತೆ, ಅಂದರೆ ಜಮ್ಖಾನ ಥರ ಹೇಳ್ತೀವಿ, ನವಲ್ಗುಂದ ದರೀಸು, ಅದು ಸಹ ಇದರಲ್ಲಿ ಆ್ಯಕ್ಟ್ನಲ್ಲಿ ಇದಾಗಿದೆ. ಇವು ಪ್ರಮುಖವಾಗಿ ಪಾರಂಪರಿಕ ಇದರಲ್ಲಿ ಉತ್ಪನ್ನಗಳಿವು. ಇದ್ರ ಜೊತೆಗೆ ನಮ್ಮಲ್ಲಿ ಚಿಂತಾಮಣಿ ಸಾರೀಸ್ ಅಂತ ಇದೆ, ಕೊಳ್ಳೆಗಾಲದ್ದು ಸಾರಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ, ONS ಕೋಟೆ ಇದೆ, ಕಲ್ಲೂರು ಅಂತ ಹೇಳ್ಬಿಟ್ಟು ಗುಬ್ಬಿ ಹತ್ರ ಇದೆ, ಇನ್ನು ಮಧ್ಯಮ ಭಾಗದಲ್ಲಿ ದಾವಣಗೆರೆ, ಹಾವೇರಿ ಈ ಪ್ರದೇಶಗಳಲ್ಲಿ ತುಂಬ ಕಡೆ ಕೈಮಗ್ಗದ ಒಂದು ಸಾಂದ್ರತೆ ಇದೆ. ಹೆಚ್ಚು ಸಾಂದ್ರತೆ ಉತ್ತರ ಕರ್ನಾಟಕದಲ್ಲಿ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಗುಳೇದ ಗುಡ್ಡ, ಇಳ್ಕಲ್ಲು, ರಬ್ಕವಿಬ್ಬನಟ್ಟಿ ಆ ಪ್ರದೇಶದಲ್ಲಿ ಇರುತ್ತೆ. ಇನ್ನು ದಕ್ಷಿಣ ಭಾಗದಲ್ಲಿ ಅಂತಂದರೆ ಈವನ್ ಬೆಂಗಳೂರು ನಗರ ಇರ್ಬೋದು ಅಥವಾ ಗ್ರಾಮಾಂತರ ಪ್ರದೇಶ, ದೆನ್ ತುಮಕೂರು, ಚಿತ್ರದುರ್ಗ ಪ್ರದೇಶದಲ್ಲಿ ಇದರದ್ದು ಒಂದು ಕೈಮಗ್ಗದ ವ್ಯಾಪ್ತಿ ಬಹಳಷ್ಟು ಉತ್ಪನ್ನಗಳನ್ನ ಕೈಮಗ್ಗದಲ್ಲಿ ಮಾಡ್ತಾರೆ. ಅಂದ್ರೆ ಈ ಭೌಗೋಳಿಕ ಸೂಚಕದ ಸ್ಥಾನಮಾನಗಳು ಕೂಡ ಸಿಕ್ಕಿದವು ನಮ್ಮ. ಹೌದು, 100%. 4 ನಮ್ಮ ಇದು ಯಾವ ತರ ಅಂತಂದ್ರೆ, ಈ ನಾವು ಹಂಪಿ ಹೇಗೆ ವಿಶ್ವ ಪಾರಂಪರಿಕ ತಾಣ ಅಂತ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ಈ GI ಅಂತಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ನಲ್ಲಿ ನೋಂದಣಿ ಮಾಡಂತಹ 4 ಉತ್ಪನ್ನಗಳು ನಮ್ಮ ಕೈಮಗ್ಗದಲ್ಲೇ ಇದಾವೆ. ಅವು 4 ಆ ಉತ್ಪನ್ನಗಳನ್ನ ಶ್ರೇಷ್ಠತೆ ಇದೆ. ಅದರ ಉದ್ದೇಶ ಇಷ್ಟೇ, ಇವು ಪಾರಂಪರಿಕವಾಗಿ ಈ ಉತ್ಪನ್ನ ಆ ಭಾಗದ ಜನರು ಅದನ್ನು ಉತ್ಪಾದನೆ ಮಾಡ್ತಿರ್ತಾರೆ. ಉತ್ಪಾದನೆಯನ್ನು ಅದೇ ಒಂದು ಏರಿಯಾಕ್ಕೆ ಸೀಮಿತಗೊಳಿಸಿ ಇದನ್ನು ರೆಸ್ಟ್ರಿಕ್ಟ್ ಮಾಡಿರ್ತಾರೆ. ಅದೇ ಅಷ್ಟೇ ಉದ್ದೇಶ, ಬೇರೆ ಏನೂ ಇರಲ್ಲ. ಇದರದು ಏನು GI ನೋಂದಣಿಯಾದಂಥ ಉತ್ಪನ್ನಗಳನ್ನ ಮಾರುಕಟ್ಟೆಗೂ ಸಹ ಇದನ್ನು ಅಡ್ವರ್ಟೈಸ್ಮೆಂಟ್ ಆಗಿ ಉಪಯೋಗಿಸ್ಬೋದು. ಇದರಿಂದ ಒಂದು ಅದರದ್ದೊಂದು ಸಿಂಬಲ್ ಇರುತ್ತೆ GI, ಅದನ್ನು ನೋಡಿದ ತಕ್ಷಣ ನಮಗೆ ಕಣ್ಣಿಗೆ ಗೊತ್ತಾಗೋದು, ಓ ಇದೊಂದು ಪಾರಂಪರಿಕವಾದಂತಹ ಒಂದು ಉತ್ಪನ್ನ ಆಗಿದೆ, ಇದಕ್ಕೆ ನಾವು ಮಹತ್ವ ಕೊಡಬೇಕು ಮತ್ತು ಅದನ್ನು ನಮ್ದಂತಹ ನೇಕಾರಿಗೂ ಸಹ ನಾವು ಎನ್ಕರೇಜ್ ಮಾಡಿದರೆ ಇದು ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇದರಲ್ಲಿ ಇರುತ್ತದೆ. ಇನ್ನು ಈ ಕೈಮಗ್ಗ ಗುಚ್ಚಗಳ ಪರಿಕಲ್ಪನೆ ಇದೆಯಲ್ಲ, ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಕ್ಲಸ್ಟರ್ಸ್ ಅಂತ ಹೇಳ್ತೀವಿ ನಾವು, ಗುಚ್ಚ ಇರ್ಬೋದು ಅಥವಾ ಕ್ಲಸ್ಟರ್ಸ್ ಅಂತೇಳಿ. ಕ್ಲಸ್ಟರ್ಸ್ ಎಲ್ಲಿ 100 ಹೆಚ್ಚು ಮಗ್ಗಗಳು ಒಂದೇ ಪ್ರದೇಶದಲ್ಲಿ ಇರ್ತವೆ, ಅದನ್ನು ನಾವು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅವನ್ನ ಗುಚ್ಚ ಅಥವಾ ಕ್ಲಸ್ಟರ್ಸ್ ಅಂತ ಗುರುತಿಸ್ಬಿಟ್ಟು ಅಲ್ಲಿಗೆ ನಾವು ಹೆಚ್ಚು ಏನು ಕಾಮನ್ ಫೆಸಿಲಿಟಿ ಇರ್ಬೋದು ಅಥವಾ ಅವರಿಗೆ ಬೇಕಾದಂತಹ ಒಂದಿಷ್ಟು ಯಂತ್ರೋಪಕರಣಗಳಿರ್ಬೋದು ಅಥವಾ ಡಿಸೈನ್ ಇನ್ಪುಟ್ಸ್ ಇರ್ಬೋದು, ಆ ಥರದಲ್ಲಿ ಅಲ್ಲಿ ನಾವು ಆ ನೇಕಾರರಿಗೆ ಕೊಟ್ಬಿಟ್ಟು ಅವ್ರಿಗೆ ಅದು ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲ ಮಾಡ್ತೀವಿ. ಇಲ್ಲಿ ಬೆಂಗಳೂರಿನಲ್ಲೇ ಯಲಂಕದಲ್ಲಿ ಒಂದು ಗುಚ್ಚ ಇದೆ, ದೆನ್ ವಯನಸ್ಕೋಟೆಯಲ್ಲಿ ಒಂದು 2 ಗುಚ್ಚಗಳಿದೆ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಅಲ್ಲೆಲ್ಲ ಉಣ್ಣೆ ಗುಚ್ಚ ಇದೆ, ಹಾಗೆ ಬಾಗಲಕೋಟೆಯಲ್ಲಿ ಇಳ್ಕಲ್ಲು ಇರ್ಬೋದು, ಗುಳೇಗುಡ್ಡ ಇದೆ, ರಬ್ಕವಿ ಬನಟ್ಟಿ ತೇರ್ದಾಳ್ ಅಂತ ಇದೆ, ಮಹಾಲಿಂಗ್ಪುರ ಅಂತ ಇದೆ, ದೆನ್ ಉಡುಪಿ ಮಂಗಳೂರಿನಲ್ಲೂ ಇದೆ, ಸುಮಾರು ಕಡೆ ಇಲ್ಲಿ ಕಲ್ಲೂರು ಇದೆ, ವಯನಸ್ಕೋಟೆ ಇದೆ. ಈ ಪ್ರದೇಶದಲ್ಲಿ ಕೈಮಗ್ಗದ ಸಾಂದ್ರತೆ ಇದೆ, ಅಂಥ ಪ್ರದೇಶಗಳನ್ನ ಗುರುತಿಸಿ ಅವರಿಗೆ ಒಂದಿಷ್ಟು ಅನುಕೂಲ ರೀತಿಯಲ್ಲಿ ಮಾಡೋ ರೀತಿಯಲ್ಲಿ ನಾವು ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಈಗ ತಾವು ಕೈಮಗ್ಗ ಉತ್ಪನ್ನಗಳ ವೈಶಿಷ್ಟ್ಯಗಳ ಬಗ್ಗೆ ತಿಳಿಸ್ಕೊಡ್ರಿ. ಮುಖ್ಯವಾಗಿ ಈ ವಿದ್ಯುತ್ ಮಗ್ಗದ ಉತ್ಪನ್ನಗಳಿಗೆ ಹೋಲಿಕೆ ಮಾಡಿದ್ರೆ ಇವು ಯಾವ ರೀತಿಯಾಗಿ ಭಿನ್ನವಾಗಿರ್ತವೆ ಅಂತೀರಿ? ಇದು ಕೈಮಗ್ಗ ಅಂತಂದ್ರೆ ಇದು ಮಾನವ ಶ್ರಮದಿಂದ ಮಾಡಿದಂತಹ ಉತ್ಪನ್ನಗಳು. ಒಂದು ಏನಂತಂದ್ರೆ ಕ್ಲಾಸ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ ನಾವು. ಕ್ಲಾಸ್ ಪ್ರೊಡಕ್ಷನ್ ಅಂದರೆ ಕೈಮಗ್ಗದಿಂದಲೇ ಅದಕ್ಕೆ ಉತ್ಪನ್ನ ಇರುತ್ತೆ, ಅದರದೇ ಆದಂತಹ ಒಂದು ವೈವಿಧ್ಯತೆ. ನಾನು ಈಗಾಗಲೇ ತಿಳಿಸ್ದಂಗೆ ಅದರದ್ದು ಡ್ರೇಪಬಿಲಿಟಿ ಇರ್ಬೋದು, ಅದರದ್ದು ಕಂಫರ್ಟ್ ಫೀಲಿಂಗ್ ಇರ್ಬೋದು, ಆಮೇಲೆ ನಮ್ಮ ಟ್ರೆಡಿಷನ್ಗೆ ಒಂದು ಮಹತ್ವ ಕೊಡೋಂಥ ಒಂದು ಉದ್ದೇಶ ಇರ್ಬೋದು. ಈ ಎಲ್ಲ ದೃಷ್ಟಿಯಿಂದ ಕೈಮಗ್ಗ ಉತ್ಪನ್ನಕ್ಕೆ ನಾವು ಕ್ಲಾಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮಾನವ ಸ್ಪರ್ಶ ಇರುತ್ತೆ. ಆಮೇಲೆ ಇನ್ನೊಂದು ಉದ್ದೇಶ ಅಂದರೆ ಒಂದು ಸೀರೆ ನಾವು ಕೈಮಗ್ಗದಲ್ಲಿ ನೇಯಬೇಕು ಅಂದರೆ ಕನಿಷ್ಠ 3 ಬೇಕಾಗುತ್ತೆ. ಆ ಪಲ್ಲು ಪೋರ್ಷನು ಡಿಸೈನ್ ಪೋರ್ಷನು ಇಲ್ಲ. ಅದೇ ನೀವು ವಿದ್ಯುತ್ ಮಗ್ಗ ಅಥವಾ ಯಂತ್ರಚಾಲಿತ ಮಗ್ಗದಲ್ಲಿ ಒಂದು ದಿನಕ್ಕೆ 3 ಸೀರೆಗಳನ್ನ ಇಲ್ಲಿ ಉತ್ಪಾದನೆ ಆಗುತ್ತೆ. ಸೊ ಈ ಥರದಲ್ಲಿ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗಕ್ಕೆ ಭಿನ್ನವಾಗಿರುತ್ತೆ. ಕೆಲವೊಂದು ಡಿಸೈನ್ಸು ಬುಟ್ಟ ಇರ್ಬೋದು ಅಥವಾ ಬೇರೆ ಬೇರೆ ಅಲ್ಲಿ ಟೆಕ್ನಿಕ್ಸ್ ಅಂತ ಹೇಳ್ತಾರೆ ಕೈಮಗ್ಗದಲ್ಲಿ, ಅವನ್ನ ನೀವು ಯಾವುದೇ ಕಾರಣಕ್ಕೂ ವಿದ್ಯುತ್ ಮಗ್ಗದಲ್ಲಿ ಅದನ್ನು ಸಾಧನೆ ಮಾಡೋದು ಕಷ್ಟ ಆಗುತ್ತೆ. ವಿದ್ಯುತ್ ಮಗ್ಗದ್ದು ಕ್ಷೇತ್ರ ವ್ಯಾಪ್ತಿನೇ ಸಪರೇಟ್ ಆಗುತ್ತೆ, ಕೈಮಗ್ಗದ್ದು ವ್ಯಾಪ್ತಿನೇ ಬೇರೆ ಆಗುತ್ತೆ. ಇನ್ನು ಮುಖ್ಯವಾಗಿ ಈ ಕೈಮಗ್ಗಗಳ ಅಭಿವೃದ್ಧಿಗೆ ಇರುವಂತಹ ಯೋಜನೆಗಳಿಗೆ ಬಂದರೆ ಮುಖ್ಯವಾಗಿ ನಮ್ಮಲ್ಲಿರುವಂತಹ ಯೋಜನೆಗಳು ಯಾವ್ಯಾವು ಅಂತೀರಿ? ಇವು ಪ್ರಮುಖವಾಗಿ 2 ತರದಲ್ಲಿ ನಾವು ನೋಡ್ಬೋದು ದೃಷ್ಟಿಕೋನ. ಒಂದು ನೇರವಾಗಿ ಇಂಡಿವಿಜುವಲ್ ವ್ಯೂವರ್ಗೆ ಕೆಲವೊಂದಿಷ್ಟು ಯೋಜನೆಗಳಿದೆ, ನೇಕಾರರಿಗೆ ಅಂತ ಹೇಳ್ಬಿಟ್ಟು. ಅವನು ಒಂದು ಮಗ್ಗ ನಾನು ಖರೀದಿ ಮಾಡ್ತೀನಿ ಅಂತಂದ್ರೆ ನಾವು ವಿಕಾಸ ಯೋಜನೆಯಲ್ಲಿ ಅವನಿಗೆ 50% ಅಷ್ಟು ಅವನಿಗೆ ಸಬ್ಸಿಡಿ ಕೊಡ್ತೀವಿ. ಆಮೇಲೆ ಕಲ್ಯಾಣ ಯೋಜನೆಗಳಿರುತ್ತೆ. ಕಲ್ಯಾಣ ಯೋಜನೆ ಅಂದರೆ ಇನ್ಶೂರೆನ್ಸ್ ಇರ್ಬೋದು ಅವನಿಗೆ, ಅಥವಾ ಅವನು ಬೇರೆ ಮನೆ ಕಟ್ಟೋದಕ್ಕೆ ಒಂದು ವ್ಯವಸ್ಥೆ ಇರ್ಬೋದು, ಆ ಥರದಲ್ಲಿ ಕಲ್ಯಾಣ ಇದಕ್ಕೂ ನಾವು ಕೊಡ್ತೀವಿ. ಆಮೇಲೆ ಇಂಡಿವಿಜುವಲ್ ಆಗಿ ಅವನು ವರ್ಕಿಂಗ್ ಕ್ಯಾಪಿಟಲ್ ಲೋನ್ಸು ಅಥವಾ ನೂಲು ಖರೀದಿ ಮಾಡೋದಕ್ಕೂ ವ್ಯವಸ್ಥೆ ಬೇಕು ಅಂದರು ಅವನಿಗೆ ಸಬ್ಸಿಡೈಸ್ ಇದರಲ್ಲಿ ಸಿಗುತ್ತೆ. ಅದೇ ಒಂದು ಸಹಕಾರಿ ಸಂಘ ಇರ್ಬೋದು ಅಥವಾ ಪ್ರೊಡ್ಯೂಸರ್ ಕಂಪನಿ ಇರ್ಬೋದು, ಆ ಥರದಲ್ಲಿ ಅವನು ಮಾಡಿದ್ರು ಅವ್ರಿಗೂ ಸಹ ನಾವು ಸೊಸೈಟಿಯವರಿಗೆ ರಿಬೇಟ್ ಅಂತ ಕೊಡ್ತೀವಿ. ನಾವು ರಿಬೇಟ್ ಅಂದರೆ ಗ್ರಾಹಕರಿಗೆ ಅವರು 20% ಕೈಮಗ್ಗದ ಉತ್ಪನ್ನ ಪರ್ಚೇಸ್ ಮಾಡಲಿ, ಅವ್ರಿಗೊಂದು ಎನ್ಕರೇಜ್ ಸಿಗಲಿ ಅಂತ ಒಂದು ದೃಷ್ಟಿಯಿಂದ ಸರ್ಕಾರದ ವತಿಯಿಂದ 20% ಅಷ್ಟು ನಾವು ಮಫತ್ತಾಗಿ ಅವರಿಗೆ ಕೊಡ್ತೀವಿ. ಅದನ್ನ ಅವರು ಗ್ರಾಹಕರಿಗೆ ವರ್ಗಾಯಿಸ್ಬಿಟ್ಟು ಹೆಚ್ಚು ಹೆಚ್ಚು ಉತ್ಪನ್ನಗಳು ಮಾರಾಟ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ, ಮತ್ತೆ ಈ ಒಂದು ಕೈಮಗ್ಗ ಒಂದು ಕ್ರಾಫ್ಟ್ ಉಳಿಲಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನ ಕೊಡ್ತಾ ಇದ್ವಿ. ಸುಮಾರು 4-5 ಕೋಟಿಯಷ್ಟು ವಾರ್ಷಿಕವಾಗಿ ಅದನ್ನ ನಾವು ಕೊಡ್ತಾ ಇದ್ವಿ. ಅದೇ ರೀತಿ ಸಹಕಾರಿ ಸಂಘಗಳು ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ವರ್ಕಿಂಗ್ ಕ್ಯಾಪಿಟಲು ಅಥವಾ ಬ್ಲ್ಯಾಕ್ ಕ್ಯಾಪಿಟಲ್ ಕೊಡೋದಕ್ಕೂ 1% ಮತ್ತು 3% ಯೋಜನೆ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಅಂದರೆ ಅವರು 8-10% ಅಷ್ಟು ಏನು ಇಂಟ್ರೆಸ್ಟು ಬ್ಯಾಂಕ್ ಅಥವಾ ಸಹಕಾರಿ ಸಂಘಗಳು ಅವರು ವಿಧಿಸ್ತಾರೋ ಅದನ್ನು ಸರ್ಕಾರನೇ ಅದನ್ನು ಭರಿಸ್ತಾರೆ. ಅವ್ರಿಗೆ ಬಡ್ಡಿ ದರ ಎಷ್ಟು ಬೀಳುತ್ತಂದರೆ 1% ಸಿಗುತ್ತೆ ಒಂದು 2 ಲಕ್ಷದವರೆಗೂ, 2-5 ಲಕ್ಷದವರೆಗಾದರೆ ಅವರಿಗೆ 3% ದರದಲ್ಲಿ ಸಿಗ್ತಾ ಇದೆ. ಮತ್ತು ಈ ಕೈಮಗ್ಗ ನೇಕಾರರಿಗೆ ಹೊಸ ವಿನ್ಯಾಸಗಳ ಬಗ್ಗೆ ತರಬೇತಿ ಅಂತದ್ದು ಏನಾದರೂ ಕೊಡ್ತಿದೆ? ತರಬೇತಿ ಬೇಸಿಕ್ಕು ನಾವು ವೀವಿಂಗ್ ಮಾಡ್ತೀನಿ ಅಂದರೆ ಅದಕ್ಕೂ ಸುಮಾರು 1.5-2 ತಿಂಗಳದಷ್ಟು ತರಬೇತಿ ಇರುತ್ತೆ. ಡಿಸೈನ್ ಇನ್ಪುಟ್ಸ್ನಲ್ಲೂ ಅವರು ತರಬೇತಿ ಮಾಡ್ತೀನಿ ಅಂದರೆ ನಮ್ಮ ವೀವರ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಇನ್ಯಾವುದೇ ಕೇಂದ್ರದಲ್ಲಿ ತರಬೇತಿ ತಗೊಳೋದಕ್ಕೆ ಅವಶ್ಯ ಇದನ್ನು ಕೊಡ್ತೀವಿ. ಹೊಸಬರು ಕೂಡ ಕಲಿಯಬಹುದು? ಹೊಸಬರು ಕಲಿಯಬಹುದು, ಧಾರಾಳವಾಗಿ ಅದನ್ನು ಕಲಿಯಬಹುದು. ಈಗ ಎಲ್ಲ ಕಂಪ್ಯೂಟರ್ ಅಥವಾ ಚಿಪ್ ಬೇಸ್ಡ್ ಎಲೆಕ್ಟ್ರಾನಿಕ್ ಜಕಾರ್ಡ್ ಅಂತ ಎಲ್ಲ ಬಂದಿದೆ, ಅದರಲ್ಲೂ ಸಹ ಅವರು ಮಾಡಿ ವಿವಿಧ ವಿನ್ಯಾಸ ಮತ್ತು ಕಲರ್ ಕಾಂಬಿನೇಷನ್ನಲ್ಲಿ ಇದನ್ನು ನೇಯ್ಗೆ ವೃತ್ತಿಯನ್ನು ಮಾಡಬಹುದಾಗಿದೆ. ಅಂದರೆ ಅವ್ರಿಗೆ ಈ ಹೊಸ ವಿನ್ಯಾಸಗಳ ಅಳವಡಿಕೆಗೆ ಕೂಡ ಬೇರೆ ಕಡೆ ಕರ್ಕೊಂಡೋಗಿ ಪ್ರವಾಸ ಪ್ರವಾಸ ಇರುತ್ತೆ. ಒಂದು ಸ್ಮಾಲ್ ಗ್ರೂಪ್ಸ್ ಇರ್ಬೋದು, 15-20 ಜನ ನೇಕಾರನ್ನ, ಪ್ರಗತಿಪರ ನೇಕಾರನ್ನ ನಾವು ಈವನ್ ನೈಬರಿಂಗ್ ಸ್ಟೇಟ್ಸ್ ಇರ್ಬೋದು ಅಥವಾ ನಮ್ಮ ರಾಜ್ಯದೊಳಗೆ ಎಲ್ಲೆಲ್ಲಿ ಸಾಂದ್ರತೆ ಇದೆ ಅಲ್ಲಿ ಪ್ರದೇಶದಲ್ಲಿ ಅವ್ರನ್ನ ಭೇಟಿ ಮಾಡಿಸಿ ಅಲ್ಲಿ ಯಾವ ಥರದಲ್ಲಿ ಒಂದು ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ ಅಥವಾ ಬಣ್ಣ ಯೂಸ್ ಮಾಡ್ತಾರೆ ಅಥವಾ ಡಿಸೈನ್ಸ್ ಯೂಸ್ ಮಾಡ್ತಾರೆ ಅದನ್ನು ನಾವು ಇಂಟ್ರಾಕ್ಷನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಒಂದು ಉದಾಹರಣೆ ಹೇಳಕ್ ನಾನು ಇಷ್ಟಪಡ್ತೀನಿ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ್ ಹತ್ರ ಒಂದು ಚರ್ಕ ಸೊಸೈಟಿ ಇದೆ, ಅಲ್ಲಿ ನ್ಯಾಚುರಲ್ ಡೈಸ್ ಅಂದರೆ ನೈಸರ್ಗಿಕವಾಗಿ ಸಿಗುವಂತಹ ಬಣ್ಣಗಳಿಂದಲೇ ಉಪಯೋಗಿಸಿ ಉತ್ಪನ್ನಗಳನ್ನ ಮಾಡ್ತಾರೆ. ಸಾವಯವ ಬಣ್ಣಗಳು, ಸಾವಯವ ಬಣ್ಣ ಅಥವಾ ಆರ್ಗ್ಯಾನಿಕ್ ಡೈಸ್ ಅಂತ ಹೇಳಿ ಸಂಪೂರ್ಣವಾಗಿ ಅಂದರೆ ವಿವಿಂಗ್ ಮಾಡೋದು ಕೈಮಗ್ಗದಲ್ಲಿ ಮಾಡ್ತಾರೆ, ಅದಕ್ಕೆ ಯೂಸ್ ಮಾಡೋಂಥ ಬಣ್ಣನೂ ಸಹ ನೈಸರ್ಗಿಕವಾಗಿ ಈ ಅಳಲೆಕಾಯಿ ಅಥವಾ ಅಡಿಕೆ ಚಿಪ್ಸು ದಾಳಿಂಬೆ ಬಣ್ಣ ಸುಮಾರು ಆ ಥರದಲ್ಲಿ ನೇಚರ್ನಲ್ಲಿ ಏನು ಇಂಡಿಗೋ ಬ್ಲೂ ಅಂತ ಹೇಳ್ತೀವಿ ಆ ಥರ ಸಿಗುವಂತಹ ಬಣ್ಣಗಳನ್ನ ಸಂಸ್ಕರಿಸಿ ಅದೇ ಬಣ್ಣದಲ್ಲಿ ಅದಕ್ಕೆ ಬಣ್ಣಕ್ಕೆ ನೂಲುಗೆ ಬಣ್ಣ ಹಾಕಿಬಿಟ್ಟು ಉತ್ಪನ್ನಗಳನ್ನ ತಯಾರಿಸಿ ಮಾಡ್ತಿದ್ದಾರೆ. ಸೊ ಈ ರೀತಿಯಲ್ಲಿ ಆ ಒಂದು ಏನು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಥವಾ ನೋಡಿದರೆ ಹೆಚ್ಚು ಅವರಿಗೆ ಕಲಿಕೆ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಪ್ರವಾಸಗಳನ್ನ ನಾವು ಮಾಡಿಕೊಡ್ತಾ ಇದ್ವಿ. ಅಂದ್ರೆ ಈಗ ಕೈಮಗ್ಗ ನೇಕಾರರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಂದ್ರೆ ಅವರಿಗೆ ಆರೋಗ್ಯ ಯೋಜನೆ ಇಂಥವೇನಾದ್ರೂ ಇದೆ? ಹೌದೌದು, ಒಂದು ಆರೋಗ್ಯ ಯೋಜನೆ. ಆರೋಗ್ಯ ಯೋಜನೆಗೆ ನಮ್ಮ ನೇಕಾರರು ಬಹುತೇಕ ಎಲ್ಲ ನೇಕಾರರು BPL ಬರ್ತಾರೆ, ಹಾಗಾಗಿ ಅವರು ನಮ್ಮ ಆರೋಗ್ಯ ಇಲಾಖೆ ರಾಜ್ಯ ಮತ್ತು ಆಯುಷ್ಮಾನ್ ಕಾರ್ಡ್ ಮಾಡೋದಕ್ಕೂ ಅವ್ರಿಗೆ ಸಂಪೂರ್ಣವಾಗಿ ಎಲಿಜಿಬಿಲಿಟಿ ಇದೆ. ಹೌದೌದು, ಅವರು ಕೇವಲ 10 ರೂಪಾಯಿಯಷ್ಟು ಕೊಟ್ರೆ ಈ ಕಾರ್ಡ್ ಅನ್ನ ಮಾಡಿಸಿಕೊಂಡು ಅವರು ಸಂಪೂರ್ಣವಾಗಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮತ್ತು ವೈದ್ಯಕೀಯ ಇದನ್ನು ಬರೆಸಬಹುದಾಗಿದೆ, ಚಿಕಿತ್ಸೆ ಬರೆಸಬಹುದಾಗಿದೆ. ಇದು ಒಂದು. ಇನ್ನೊಂದು PMJJY ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ಯೋಜನೆ ಇದೆ, ಅದರಲ್ಲೂ ಸಹ ಒಂದು ಲೈಫ್ ಇನ್ಶೂರೆನ್ಸ್ ಅಂತೇಳಿ ಒಂದು ಆರೋಗ್ಯ ಇನ್ಶೂರೆನ್ಸ್, ಇನ್ನೊಂದು ಜೀವಕ್ಕೂ ಸಹ ವಿಮೆ ಸೌಲಭ್ಯ ಏರ್ಪಾಟ್ ಮಾಡಿದೆ. ಇನ್ನೊಂದು ಥರ್ಡ್ ಏನಂತಂದ್ರೆ ರಾಜ್ಯ ಸರ್ಕಾರ ಯಾರಾದರೂ ನಮ್ಮ ನೇಕಾರರು ಮೃತರಾದ್ರೆ ಅವರಿಗೆ ತತ್ಕ್ಷಣವಾಗಿ ಅವರಿಗೆ ಒಂದು 5,000 ರೂಪಾಯಿದಷ್ಟು ವೆಚ್ಚ ಅನ್ನು ಸಹ ಭರಿಸ್ತೀವಿ, ಅಂತ್ಯ ಸಂಸ್ಕಾರದ ವೆಚ್ಚ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ವಿ. ಮತ್ತೆ ಅವರಿಗೆ ಉಳಿತಾಯ ಮಾಡೋದಕ್ಕೂ ಅವಕಾಶಗಳು ಇದೆ. ಹೌದೌದು, ಅವರು ಉಳಿತಾಯ ಮಾಡೋದಕ್ಕೆ ಅಂತೇಳಿ ಥ್ರಿಫ್ಟ್ ಫಂಡ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಒಂದು ಸಪರೇಟ್ ಯೋಜನೆ ಇದೆ. ಏನು ಅವ್ರಿಗೆ ವೇಜಸ್ ಕೊಡ್ತೀವಿ ಅದರಲ್ಲಿ 8% ಅಷ್ಟು ಅವರು ಸರ್ಕಾರಕ್ಕೆ ಕಟ್ತಾರೆ, ಟ್ರೆಜರಿಗೆ ಕಟ್ತಾರೆ, ಅಷ್ಟೇ ಪ್ರಮಾಣದಷ್ಟು ರಾಜ್ಯ ಸರ್ಕಾರ ಅವರಿಗೆ 8% ನಾವು ಕೊಡ್ತೀವಿ. ಅದ್ರ ಜೊತೆಗೆ ಆ ಎರಡೂ ಮೊತ್ತಕ್ಕೆ ರಾಜ್ಯ ಸರ್ಕಾರದಿಂದ 12% ಅವರಿಗೆ ವಾರ್ಷಿಕವಾಗಿ ಬಡ್ಡಿನೂ ಸಹ ನಾವು ಕೊಡ್ತೀವಿ. ಯಾವ ಯೋಜನೆಯಲ್ಲೂ 12% ಕೊಡೋದಿಲ್ಲ. ಈ ಸದ್ಯ ನಮ್ಮ ಥ್ರಿಫ್ಟ್ ಫಂಡ್ ನೇಕಾರರಿಗೆ ಇದು ಒಂದು ವ್ಯವಸ್ಥೆ ಇದೆ, ಈಗಲೂ ಕೂಡ 12% ಕೊಡ್ತಾ ಇದೆ. ಈಗ ಅವರು ಮನೆ ಕಟ್ಕೋಬೇಕು ಮತ್ತೆ ಮಗ್ಗದ ಶೆಡ್ ಅನ್ನು ಮಾಡ್ಕೋಬೇಕು ಅಂದ್ರೆ ಅದಕ್ಕೂ ಅವಕಾಶ ಇದೆಯಾ? ಶೆಡ್ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷದಷ್ಟು ಅವರಿಗೆ ಅನುದಾನ ಕೊಡ್ತಾರೆ. ಅದು ಸ್ವಲ್ಪ ಮಿತಿ ಇರುತ್ತೆ, ಅಂದರೆ ಪ್ರತಿ ವರ್ಷ ಟಾರ್ಗೆಟ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಆದಾಗ್ಯೂ ಅದರಲ್ಲಿ ಅದು ವ್ಯವಸ್ಥೆ ಮಾಡಬಹುದು. ಇನ್ನು ಮನೆಗಳನ್ನು ಸಹ ಅದು ರಾಜೀವ್ ಗಾಂಧಿ ಮುಖಾಂತರ ಕೊಡ್ತಾ ಇದ್ವಿ, ವಸತಿ ಯೋಜನೆಯಲ್ಲಿ ಅದು ಮಾಡ್ಬೇಕಂತ ಮಾಡ್ತಾ ಇದ್ವಿ. ಮತ್ತೆ ಕೈಮಗ್ಗ ನೇಕಾರರು ಕೂಡ ಸ್ವಸಹಾಯ ಸಂಘಗಳು ಇಂಥವನ್ನ ಸ್ಥಾಪಿಸಿಕೊಂಡು ಚಟುವಟಿಕೆ ಮುಂದುವರಿಸ್ಕೋಬಹುದು. ಹೌದು, ಧಾರಾಳವಾಗಿ ಅವರು ಎರಡು ಥರದಲ್ಲಿ, ಒಂದು ಸ್ವಸಹಾಯ ಸಂಘ ಇರುತ್ತೆ, ಅದ್ರ ನೆಕ್ಸ್ಟ್ ಅಂದ್ರೆ ಸಹಕಾರಿ ಸಂಘ ಅಂತ ಹೇಳ್ಬಿಟ್ಟು ಕೋಆಪರೇಟಿವ್ ಆಕ್ಟ್ ನಲ್ಲಿ ಅವರು ರಿಜಿಸ್ಟರ್ ಮಾಡಿ ಸಂಘಗಳನ್ನ ರಚನೆ ಮಾಡಬಹುದು. ಹಾಗೂ ಇತ್ತೀಚೆಗೆ ಪ್ರೊಡ್ಯೂಸರ್ ಕಂಪನೀಸ್ ಅಂತ ಹೇಳ್ಬಿಟ್ಟು ಬಹಳ ಈ ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ನಲ್ಲಿ ಅದು ಬಹಳ ಪ್ರಸಿದ್ಧಿಯಾಗಿದೆ. ಅಂದರೆ ಏನಿಲ್ಲ, ನೋಂದಣಿಯನ್ನು ಕಂಪನೀಸ್ ಆ್ಯಕ್ಟ್ ವತಿಯಿಂದ ಮಾಡ್ತವೆ. ಅದೇ ಥರದಲ್ಲಿ ಈ ವರ್ಷ ನಮ್ಮ ರಾಜ್ಯ ಸರ್ಕಾರದಿಂದ ಅಮೃತ್ ಪ್ರೊಡ್ಯೂಸರ್ ಕಂಪ್ನಿ ಅಂತೇಳ್ಬಿಟ್ಟು ಈ ವರ್ಷ ನಾವು 30 ಪ್ರೊಡ್ಯೂಸರ್ ಕಂಪ್ನಿಗಳನ್ನ ನಾವು ನೋಂದಣಿ ಮಾಡಿಸಿದೆ. ಸೊ ಇದರಿಂದ ಉದ್ದೇಶ ಇಷ್ಟೇ, ಮಾರುಕಟ್ಟೆಗೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಪ್ರೊಡ್ಯೂಸರ್ ಕಂಪ್ನಿ ರಚನೆ ಮಾಡಿ ಅದರ ಮುಖಾಂತರ ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ಲು ಒಂದಿಷ್ಟು ರಚನೆ ಮಾಡೋದಕ್ಕೆ ನೋಂದಣಿ ವೆಚ್ಚ ಅದನ್ನೆಲ್ಲವೂ ಸರ್ಕಾರದಿಂದ ಭರಿಸಿ ಅದನ್ನು ಅವರಿಗೆ ನಾವು ವಹಿಸ್ಕೊಡ್ತಾ ಇದ್ವಿ, ಪ್ರೊಡ್ಯೂಸರ್ ಕಂಪ್ನಿ ಅಂತ ಹೇಳ್ಬಿಟ್ಟು ಮಾಡಿ ಮಾಡೋದಕ್ಕೆ ಅನುಕೂಲ. ಮತ್ತೆ ಈ ಕೈಮಗ್ಗ ನೇಕಾರರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದರೂ ಸಹಾಯ ಸಿಗುತ್ತೆ? ಹೌದು, ಡೆಫಿನೆಟ್ಲಿ ಸಿಗುತ್ತೆ. ಹೆಂಗೆ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅಂತ ಹೇಳ್ಬಿಟ್ಟು ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ವಿದ್ಯಾನಿಧಿ ಅಂತೇಳಿ, ಆ ಒಂದು ಯೋಜನೆಯನ್ನ ಈ ವರ್ಷ ಪ್ರಸಕ್ತ ಸಾಲಿನಿಂದ ನಮ್ಮ ನೇಕಾರಿಗೂ ಸಹ ಆ ಒಂದು ಯೋಜನೆಯನ್ನ ವಿಸ್ತರಣೆ ಮಾಡಿದೆ. ಅದು ರಾಜ್ಯ ಸರ್ಕಾರ ಈಗಾಗಲೇ ಕ್ರಮ ತೆಗೆದುಕೊಂಡಿದೆ, ಅದರದ್ದು ಆದೇಶಗಳನ್ನ ಇನ್ನು ಕೆಲವೇ ದಿನಗಳಲ್ಲಿ ಹೊರಡಿಸ್ತಾ ಇದೆ. ಇದು ಬಹಳ ಒಳ್ಳೆ, ಬಹಳ ಒಳ್ಳೆ ಒಳ್ಳೆ, ಯಾಕಂದ್ರೆ ಶಿಕ್ಷಣಕ್ಕೆ ಅದು ಬಹಳ ಅನುಕೂಲ ಆಗುತ್ತೆ. ಇದರಿಂದ ಅವರಿಗೆ ಬೇರೆ ಯಾವುದೇ ಯೋಜನೆಯಲ್ಲಿ ಸ್ಕಾಲರ್ಶಿಪ್ ತಗೊಂಡ್ರು ನಮ್ಮ ಯೋಜನೆಯಿಂದ, ಈ ಒಂದು ವಿದ್ಯಾನಿಧಿ ಯೋಜನೆಯಿಂದ ಅವ್ರಿಗೆ ಸ್ಕಾಲರ್ಶಿಪ್ಸ್ ಪಡೆಯಬಹುದಾಗಿದೆ. ಅಂದ್ರೆ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ಯೋಗೇಶ್ ಅವರು? ಪ್ರಮುಖವಾಗಿ ಎಲ್ಲರಿಗೂ ಕೈಮಗ್ಗದಿಂದ ಉತ್ಪಾದನೆ ಮಾಡಿದಂತ ವಿವಿಧ ಉತ್ಪನ್ನಗಳಿದ್ದಾವೆ, ತಾವು ಅದನ್ನ ಒಂದಿಷ್ಟು ಆರಿಸಿ ಆಯ್ಕೆ ಮಾಡಿ ಇದನ್ನ ಬಟ್ಟೆ ತೆಗೆದುಕೊಳ್ಳಿ. ಒಂದು ನೀವು ಕೈಮಗ್ಗ ಒಂದು ಬಟ್ಟೆ ತಗೊಂಡ್ರು ಸಹ ನೇಕಾರರಿಗೆ ಒಂದು ಉತ್ತೇಜನ ಸಿಗುತ್ತೆ, ಒಂದು ಹೆಮ್ಮೆ ಆಗುತ್ತೆ ಅವನಿಗೆ, ಓ ನನ್ನ ಉತ್ಪಾದನೆ ನಮ್ಮ ರಾಜ್ಯದವರೆ ಉಪಯೋಗಿಸ್ತಾ ಇದ್ದಾರೆ, ಅವನಿಗೂ ಒಂದು ಲೈವ್ಲಿಹುಡ್ಗೂ ಅನುಕೂಲ ಆಗುತ್ತೆ, ಮತ್ತೆ ಕೈಯಿಂದ ಮಾಡಿದಂತಹ ಬಟ್ಟೆಗಳಿಗೆ ತಾವು ಪ್ರೋತ್ಸಾಹನ ನೀಡಿದಂತಹ ಒಂದು ಇದಾಗುತ್ತೆ. ಈ ಒಂದು ಸಪ್ತಾಹದಲ್ಲಿ ಒಂದು ಕೈಮಗ್ಗದ ಬಟ್ಟೆಗಳನ್ನ ಪರ್ಚೇಸ್ ಮಾಡಿ, ಇನ್ನೊಂದು ಅದನ್ನ ಧರಿಸಿ ಅಂದ್ರೆ ಉಪಯೋಗಿಸಿ, ಹಾಗೂ ಮುಂದಿನ ಜನಾಂಗ ಏನು ಯಂಗ್ ಜನರೇಷನ್ ಇದೆ ಅವರಲ್ಲಿ ಕೆಲವರಾದ್ರೂ ಈ ಒಂದು ಅತಿ ಪುರಾತನವಾದಂತಹ ಒಂದು ಕ್ರಾಫ್ಟ್ನ ಅದನ್ನು ಕಲಿಬೇಕು, ಅದರಲ್ಲಿ ಇನ್ವಾಲ್ವ್ ಆಗಿ ಅದರಲ್ಲಿ ತಾವು ತೊಡಗಿಸಿ, ನೇರವಾಗಾದರೂ ತೊಡಗಿಸ್ಲಿ ಅಥವಾ ಇಂಡೈರೆಕ್ಟ್ ಆಗಿ, ಅಂದರೆ ಅದಕ್ಕೆ ಒಂದಿಷ್ಟು ವ್ಯಾಲ್ಯೂಡಿಷನ್ ಆಗಿ ಅಥವಾ ಇನ್ಪುಟ್ಸು ಆ್ಯಡ್ ಮಾಡಿ ಫ್ಯಾಷನ್ ಮಾಡಿಸಿ ಅಥವಾ ಈ ಬೀಡ್ ವರ್ಕು ಅಥವಾ ಇನ್ನು ಬೇರೆ ಬೇರೆ ಜರದೋಸಿ ಪ್ರಿಂಟಿಂಗ್ ಇರ್ಬೋದು ಆ ಥರದಲ್ಲಿ ವ್ಯಾಲ್ಯೂಡಿಷನ್ ಮಾಡಿ ಗ್ರಾಹಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಕೈಮಗ್ಗ ಬಟ್ಟೆಯನ್ನು ಉತ್ಪಾದನೆ ಮಾಡಿಸೋದಕ್ಕಾದರೂ ತಾವು ನೇರವಾಗಿ ಭಾಗಿಯಾಗಿ, ಇಲ್ಲ ಅದನ್ನು ಹೆಚ್ಚು ಹೆಚ್ಚು ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕಾದರೂ ಅನುಕೂಲ ಮಾಡಿ, ಕೊನೆಯದಾಗಿ ಏನಂದರೆ ಅದನ್ನು ಉತ್ಪನ್ನಗಳನ್ನ ತಾವು ಖರೀದಿ ಮಾಡಿ ಗ್ರಾಹಕರಾಗಿ ಅಂತ ಒಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೆ ವಿಚಾರ ಹೇಳಿದ್ರೆ, ಈಗ ಯುವಕರು ಎಷ್ಟರ ಮಟ್ಟಿಗೆ ಮುಂದೆ ಬರ್ತಾ ಇದ್ದಾರೆ ಈ ಕೈಮಗ್ಗ ಕಲೆಯನ್ನು ಕಲಿಯೋದಕ್ಕೆ? ಎಸ್ಪೆಷಲಿ ಒಂದು ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಉಡುಪಿ ಆ ಏರಿಯಾದಲ್ಲಿ, ಉಡುಪಿ ಮತ್ತು ಮಂಗಳೂರು ಏರಿಯಾದಲ್ಲಿ ಒಂದು ಉಡುಪಿ ಸ್ಯಾರಿ ಅನ್ನೋದೇ ಕ್ಷೀಣಿಸ್ಬಿಟ್ಟಿತ್ತು ಒಂದು ಕಾಲದಲ್ಲಿ. ಅದು 1,500 ಜನ ನೇಕಾರರಲ್ಲಿ ಮಾಡ್ತಾ ಇದ್ರು, ನಂತರದಲ್ಲಿ ಕೇವಲ ಒಂದು 10-20 ನೇಕಾರರು ತರದಲ್ಲಿ ಬಂದಿತ್ತು. ಈಗ ಅಲ್ಲಿ ಒಂದು ನಮ್ಮ ಸಹಕಾರಿ ಸಂಘಗಳು ಮತ್ತು ಟ್ರಸ್ಟು ಬೇರೆ ಬೇರೆ ಎಲ್ಲ ಒಂದು ಅವರ ಒಂದು ಮುಂತುವರ್ಜಿ ಮೇರೆಗೆ ಈಗ ಸುಮಾರು ಒಂದು 50-100 ಮಗ್ಗಗಳು ಚಾಲನೆಗೆ ಬಂದಿದೆ. ಹೊಸ ಹೊಸ ಯುವ ಜನತೆ ಎಸ್ಪೆಷಲಿ ಮಹಿಳೆಯರು ಇದನ್ನು ಉತ್ಪನ್ನ ಮಾಡೋದಕ್ಕೆ ಅಳವಡಿಸಿದ್ದಾರೆ. ಹಾಗೆ ಅದಕ್ಕೆ ಮಾರುಕಟ್ಟೆ ಡಿಮ್ಯಾಂಡು ಸಹ ತುಂಬ ಚೆನ್ನಾಗೇ ಇದೆ. ಉಡುಪಿ ಸ್ಯಾರಿ ಅಂತೇಳ್ಬಿಟ್ಟೆ ಅದು GI ಆಗಿದೆ. ಹಾಗೆ ಅದರಲ್ಲಿ ಒಂದು ಸಾರಿ ನೇಯ್ತಾರೆ, ತಮಗೆ ಆಶ್ಚರ್ಯವಾಗುವುದು ಈ ಯಕ್ಷಗಾನ ಅಂತ ಹೇಳ್ಬಿಟ್ಟು ಕಲೆ ಮಾಡ್ತಾರೆ. ಅದರಲ್ಲಿ ಬೇಸ್ ಆಗಿ ಈ ಕಚ್ಚೆ ಹಾಕೋದಕ್ಕೆ ಸೀರೆನೇ ಉಪಯೋಗಿಸ್ತಾರೆ. ಅದು ಅದು ಚಕ್ಸ್ ರೀತಿಯಲ್ಲಿರುತ್ತೆ, ಕೆಂಪು ಒಂದು ಬಣ್ಣದಲ್ಲಿ ಕೆಸೆ ಸೀರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕೈಮದ್ದ ಉತ್ಪನ್ನಗಳು ಎಲ್ಲಾ ಕಡೆಗೂ ಸಹ ಇದ್ರದ್ದು ಇದೆ, ಉಪಯೋಗಿಸ್ಕೊಂಡು ಇದನ್ನ ಅನುಕೂಲ ಮಾಡಬೇಕು ಅಂತ ಮತ್ತೊಮ್ಮೆ ನನ್ನ ಗ್ರಾಹಕರಲ್ಲಿ ಕೇಳ್ತಾ ಇದ್ದೀನಿ. ತುಂಬಾ ಸಂತೋಷ ಯೋಗೇಶ್ ಅವರೆ, ಈ ರಾಷ್ಟ್ರೀಯ ಕೈಮಗ್ಗ ಸಪ್ತಾಹದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಕೈಮಗ್ಗ ಒಂದು ವಲಯದ ವಿವಿಧ ವಿಚಾರಗಳ ಬಗ್ಗೆ ಸಾಕಷ್ಟು ಬೆಳಕನ್ನು ಚೆಲ್ಲಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ತುಂಬ ಥ್ಯಾಂಕ್ ಯು. ಈ ಆಕಾಶವಾಣಿ ಮುಖಾಂತರ ನಮ್ಮ ನೇಕಾರರು ಮತ್ತು ಗ್ರಾಹಕರಿಗೆ ಒನ್ ಟು ಒನ್ ಅಂತ ಹೇಳ್ತೇವೆ, ಆ ಒನ್ ಟು ಒನ್ ಏರ್ಪಾಟು ಮಾಡಿದರೆ ನಾನು ಆಕಾಶವಾಣಿ ಬೆಂಗಳೂರು ಮತ್ತು ನಮ್ಮ ಇಲಾಖೆಯ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾನೆ. ಧನ್ಯವಾದಗಳು ತಾವು ಈ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಷ್ಟ್ರೀಯ ಕೈಮಗ್ಗ ಸಪ್ತಾಹದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಅಪರ ನಿರ್ದೇಶಕರಾದ ಸಿಎಸ್ ಯೋಗೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹಸಿರು ಗೊಬ್ಬರದ ಪ್ರಾಮುಖ್ಯತೆ, ಈ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಜಿಎಂ ಸುಜಿತ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಕ್ಷಿತಿಜ ಸಾಹಿತ್ಯ ದಿಗ್ಗಜರೊಂದಿಗೆ ಮಾತು. ಈ ವಾರ ಕ್ಷಿತಿಜದಲ್ಲಿ ಹಿರಿಯ ಲೇಖಕರಾದ ಡಾಕ್ಟರ್ ವೀರಣ್ಣ ರಾಜೂರ್. ಹೆಣ್ಪಾತ್ರ ಗಂಡಸರೇ ಮಾಡುವಂತದ್ದು ಒಂದು ರೀತಿ ಇತ್ತು, ಎಷ್ಟೋ ವರ್ಷ ಕಂಪನಿ ಒಳಗೂ ಹಾಗೆ ಇತ್ತಲ್ಲ. ಅಂದ್ರೆ ವೀರಣ್ಣ ರಾಜೂರ್ ಅನ್ನುವಂತ ಚಲುವ ಅವಾಗ ಚಲುವೆ ಆಗಿರ್ತಿದ್ರ ಅಂತ. ಹಾ, ಚಲುವೆ. ಮಂಗಳ ಅಣ್ಣವರು ನಿಮ್ಮ ಕೈ ಹಿಡಿದ್ರು. ಏನು ಪಿ ಎಚ್ ಡಿ ಮುಗಿದಿರ್ಲಿಲ್ಲ. ಯಾಕಷ್ಟು ಲಘುಣ ಮದುವೆ ಆದ್ರಿ ಸರ್? ಲಘು ಅಂತಲ್ಲ, ವಯಸ್ಸಿಗೆ ತಕ್ಕಂಗ ಆಗಿದೆ. ನಾನು ಇದೇ ಬುಧವಾರ ರಾತ್ರಿ 9:05-10 ಹಾಗೂ ಶನಿವಾರ ಮಧ್ಯಾಹ್ನ 2:35 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡದಲ್ಲಿ ಶನಿವಾರ ರಾತ್ರಿ 8:00. ಯಾವ ಸಿನಿಮಾ ಅಂದ್ರೆ ರಾಜ್ಕುಮಾರ್ ಎಲ್ಲಾ ಸಿನಿಮಾ ನೋಡಿ ಹೆಸರುಗಳದಲ್ಲ, ಎಲ್ಲವೂ ನೋಡಿದೀನಿ. ಸಿನಿಮಾ ಹಿಂದಿನೂ ನೋಡ್ತಿದ್ವಿ. ಕೇಳಿ ಕ್ಷಿತಿಜ ಸಾಹಿತಿಗಳ ಮನಸ್ಸಿನ ಮಾತು. ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ. ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು. ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು. ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ. ಇದು ಕೃಷಿಕನ ಬದುಕಿಗೂ ಮಾರಕ. ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ. ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡದಿರಿ. ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಆರಿಸಲು ಪ್ರಯತ್ನಿಸಿ. ಅಪಾರ ಸಾವು ನೋವು ತಪ್ಪಿಸಿ, ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ, ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ. ಕಾಡು ಬೆಳೆದರೆ ನಾಡು ಬೆಳೆದೀತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:30 ಅವಲೋಕನ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ ಪ್ರಸಾರವಾಗುವುದು. 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ. 7:45 ಚಿತ್ರಗೀತೆಗಳು. 9:05 ಕ್ರೀಡಾ ಲೋಕ, ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ. ಕ್ರೀಡಾಪಟುಗಳಿಗಾಗಿ ದೇಶದ 2ನೇ ಆಯುಷ್ ಕೇಂದ್ರ ಮಂಗಳೂರಿನಲ್ಲಿ ಶೀಘ್ರದಲ್ಲೇ ಆರಂಭ. ರಾಷ್ಟ್ರೀಯ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ಬೆಂಗಳೂರಿನಲ್ಲಿ. ಇಂದು ರಾತ್ರಿ 9:30 ರಾಷ್ಟ್ರೀಯ ಭಾಷಣ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:05 ನಾಟಕ ಈ ಶತಮಾನದ ಮದುವೆ, ರಚನೆ ಲೀಲಾದೇವಿ ಆರ್ ಪ್ರಸಾದ್, ನಿರ್ದೇಶನ ರಘುಪತಿ ಹೆಗಡೆ. 10:35 ತೂಗುಮಂಚ ಚಿತ್ರಗೀತೆಗಳು. ಇನ್ನು ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:05 ಚಿಂತನ, ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರದ್ ಅವರಿಂದ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:45 ಹೆಲ್ತ್ ಸೂತ್ರ, ಡಾಕ್ಟರ್